ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ನರ್ಸರಿಯ ಪದ್ಧತಿಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನರ್ಸರಿಗಳು ಹೆಚ್ಚು ಮಹತ್ವವನ್ನ ಪಡೆದುಕೊಳ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ನಾವು ಒಳ್ಳೆಯ ಗುಣಮಟ್ಟದ ಸಸ್ಯಗಳನ್ನ ಉತ್ಪಾದನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ನಾವು ನರ್ಸರಿಯ ವಿಧಾನದಲ್ಲಿ ಮಾಡಿದಾಗ ಉತ್ತಮ ಗುಣಮಟ್ಟದ ಸಸ್ಯಗಳನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಹಾಗೂ ಇತ್ತೀಚಿನ ದಿವಸಗಳಲ್ಲಿ ಈ ತೆಂಗು, ಅಡಿಕೆ, ಈ ತರಹದ ಬೆಳೆ ಏನಿದೆಯೋ, ಈ ಸಸಿಗಳ ಬೇಡಿಕೆ ಬಹಳ ಹೆಚ್ಚಾಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತೇವೆ. ನಮ್ಮ ಕೃಷಿಕರು ಬೇರೆ ಬೇರೆ ಕಾರಣಗಳಿಗಾಗಿ ಹೆಚ್ಚು ಈ ಬೆಳೆಯನ್ನ ಇಷ್ಟಪಡ್ತಾರೆ. ಅದರ ಪ್ರದೇಶವನ್ನ ಹೆಚ್ಚು ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ತೆಂಗಿನ ಗಿಡಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ತೆಂಗಿನ ಸಸಿಗಳನ್ನ ನರ್ಸರಿಯಲ್ಲಿ ಹೇಗೆ ನಾವು ಉತ್ಪಾದನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಸಮೀಪದಲ್ಲಿ ಇರತಕ್ಕಂತಹ ಬೋರನ ಕೊಪ್ಪಳನಲ್ಲಿ ಇರುವ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಜಗದೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ ಹಿಂದಿನಿಂದಲೂ ಕೂಡ ತೆಂಗಿನ ಗಿಡ ಆಗಿರಬಹುದು ಅಥವಾ ಯಾವುದೇ ಬೇರೆ ತರಹದ ಗಿಡಗಳಾಗಿರಬಹುದು, ಅವುಗಳ ಉತ್ಪಾದನೆಯನ್ನ ನಮ್ಮ ಕೃಷಿಕರು ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ಪೋಷಿಸಿಕೊಂಡು ಅದರಿಂದ ಸಾಕಷ್ಟು ಫಸಲನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದ್ರೆ ಇವತ್ತು ಯಾವುದೇ ಸಸಿಗಳನ್ನ ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ನರ್ಸರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂತಹದ್ದು ಒಂದು ಬಂದಿದೆ. ಅದರ ಜೊತೆಗೆ ವಿಜ್ಞಾನಿಗಳಾದಂತಹ ತಾವು ಕೂಡ ನರ್ಸರಿ ವಿಧಾನದಲ್ಲಿಯೇ ಎಲ್ಲಾ ಸಸಿಗಳನ್ನು ಕೂಡ ಉತ್ಪಾದನೆಯನ್ನ ಮಾಡಿ ಅಂತ ಹೇಳಿ ಹೇಳ್ತೀರ. ಈ ನಿಟ್ಟಿನಲ್ಲಿ ಈ ನರ್ಸರಿಯ ಮಹತ್ವ ಏನು ಅಂತ? ತೆಂಗಿನ ನಾವು ಹೇಳೋದಂತ ಹೇಳಿದ್ರೆ ಬಹುವಾರ್ಷಿಕ ಬೆಳೆ ಅಂತ. ಇದು ಒಂದ್ಸರಿ ನಾವು ನೆಟ್ರೆ ಸುಮಾರು 60-70 ವರ್ಷದವರೆಗೂ ಒಳ್ಳೆ ಒಂದು ಇಳುವರಿನ ಕೊಡ್ತಾ ಬರ್ತದೆ. ಆಮೇಲೆ ಸಾಕಷ್ಟು ಜಾಗಗಳಲ್ಲಿ ಸುಮಾರು 80-100 ವರ್ಷದ ತನಕನೂ ಕೂಡ ಈ ತೆಂಗಿನಿಂದ ಉತ್ಪಾದನೆಯನ್ನು ಪಡಿತಾ ಇರ್ತಾರೆ. ಸೊ ಇದು ಬಹುವಾರ್ಷಿಕ ಬೆಳೆ ಆಗಿರುವುದರಿಂದ ನಾವು ಮೊದಲನೇದಾಗಿ ಆ ಸಸಿಗಳನ್ನ ನಾವು ನೋಡಬೇಕು. ಆ ಸಸಿಗಳನ್ನಾಗಲಿ ಅದನ್ನು ನೋಡಿದಾಗ ನಮಗೆ ಓ ಈ ಥರ ಮರದಲ್ಲಿ ಇಂಥ ಚೆನ್ನಾಗಿರುವಂತಹ ಕಾಯಿಗಳು ಬಿಡ್ತವೆ ಅಂತ ಗೊತ್ತಾದಾಗ ಅಲ್ಲಿನೂ ಸಿಗುವಂತಹ ಕಾಯಿಗಳನ್ನೇ ನಾವು ಮುಂದೆ ನಮ್ಮ ಬಿತ್ತನೆ ಬೀಜವನ್ನಾಗಿ ಮಾಡಿಕೊಳ್ಳುವಂಥ ಒಂದು ವಾಡಿಕೆ ಮೊದಲಿಂದಲೂ ಇದೆ. ಹಾಗಾಗಿ ನಾವು ಸಸ್ಯಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ ಅಥವಾ ತಾಯಿ ಮರಗಳನ್ನು ಕೂಡ ನೋಡಿ ಆಮೇಲೆ ನಾವು ಇದನ್ನು ನೆಡೋದ್ರಿಂದ ಬರೀ ನಾವೊಂದು ಒಳ್ಳೆಯ ಒಂದು ಗಿಡ ನೆಡಕ್ಕೆ ನಾವು ಬಳಸೋದ್ರಿಂದ ಸಾಕಷ್ಟು ಒಂದು 10% ಅಷ್ಟು ನಾವು ಇಳುವರಿನ ಜಾಸ್ತಿ ಪಡೆಯುವಂತಹ ಒಂದು ಅವಕಾಶ ಇರ್ತದೆ. ಏನಂತ ಹೇಳಿದ್ರೆ ನಾವೆಲ್ಲಿಂದನೋ ತಗೊಂಡ್ಬಂದ ನೆಡ ಗಿಡಕ್ಕಿನ್ನ ನಾವೇ ನೋಡಿರೋ ತಾಯಿ ಮರ, ನಾವೇ ನೋಡಿರೋ ಕಾಯಿಗಳು, ನಾವೇ ನೋಡಿರೋ ಅಂತ ಕೊಬ್ಬರಿನ ನಾವು ಅಂತ ಗಿಡಗಳಿಂದ ನಾವು ಸೆಲೆಕ್ಟ್ ಮಾಡಿ ಅದನ್ನೇ ತಾಯಿ ಮರನ ಸೆಲೆಕ್ಟ್ ಮಾಡಿ ನಾವು ಕಾಯಿಗಳನ್ನ ನೆಡೋದ್ರಿಂದ ಸುಮಾರು 10% ಅಷ್ಟು ಇಳುವರಿನ ನಾವು ಮೊದಲೇ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಇದರಿಂದ ಸಸ್ಯ ನರ್ಸರಿಗಳನ್ನ ಅಥವಾ ಮಡಿಗಳನ್ನ ನಾವೇ ಮಾಡ್ಕೊಳ್ಳೋ ಅಂತ ಒಂದು ಪದ್ಧತಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪದ್ಧತಿ ಬಂದಿದ್ದಲ್ಲ, ಮೊದಲಿಂದನೂ ಕೂಡ ರೈತರು ಏನ್ ಬೆಳೀತಾ ಇದಾರೆ ಅವರು ಕೂಡ ನರ್ಸರಿಗಳನ್ನ ಮಾಡಿಕೊಂಡು ಅಲ್ಲಿ ಲೋಕಲ್ ಅಲ್ಲಿ ಅದನ್ನೇ ಅವರು ಬಿತ್ತನೆ ಮಾಡಿ ಒಳ್ಳೆ ಇಳುವರಿಯನ್ನು ಪಡೀತಾ ಇದ್ರು. ಇತ್ತೀಚೆಗೆ ಅದ್ರ ಬಗ್ಗೆ ವಿಜ್ಞಾನದಲ್ಲಿ ಏನೇನು ಕ್ರಮಗಳನ್ನ ಅನುಸರಿಸಿದ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯುವಂತಹ ಗಿಡಗಳನ್ನ ಉತ್ಪಾದನೆ ಮಾಡಬಹುದು ಅಂತ ಕೂಲಂಕುಷವಾಗಿ ನಾವು ಅದನ್ನ ಸ್ಟಡಿ ಮಾಡಿದ್ಮೇಲೆ ಈಗ ನರ್ಸರಿ ಇದನ್ನ ಮಾಡಕ್ಕೆ ಪಾಯಿಂಟ್ಸ್ಗಳು ಇರ್ತವೆ ಅಂತದನ್ನ ನಾವು ರೈತರಿಗೆ ಹೇಳಿದಾಗ ಅವ್ರಿಗೆ ಒಳ್ಳೆ ಉತ್ಕೃಷ್ಟವಾದಂತಹ ಒಂದು ಸಸ್ಯಗಳನ್ನ ಪಡೆಯೋದ್ರಲ್ಲಿ ಅನುಕೂಲ ಆಗುತ್ತೆ. ಯಾವುದೇ ಒಂದು ನರ್ಸರಿಯನ್ನ ಮಾಡ್ತೀನಿ ಅಂತ ಹೊರಟಾಗ ನಾವು ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ನರ್ಸರಿ ನಾವು ಮಾಡಕ್ ಹೋಗ್ತಿದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ನರ್ಸರಿ ಜಾಗ ತುಂಬಾ ಮುಖ್ಯವಾಗಿ ನಾವು ಗಣನೆಗೆ ತಗೋಬೇಕಾಗ್ತದೆ. ನರ್ಸರಿ ಅಂದಮೇಲೆ ನೀರಿನ ಒಂದು ಅವಶ್ಯಕತೆ ತುಂಬಾ ಇರ್ತದೆ. ಸೊ ನಾವು ನೀರಿನ ಒಳ್ಳೆ ಸೋರ್ಸ್ ಇದ್ರೆ ಅಂದ್ರೆ ವರ್ಷದ ಪೂರ್ತಿ ನಮಗೆ ನೀರು ಸಿಗುವಂತಹ ಒಂದು ಜಾಗನ ನಾವು ನರ್ಸರಿಗೆ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಮೊದಲೇ ಅಲ್ಲಿ ತೆಂಗಿನ ಗಿಡಗಳಿದ್ರೆ ಒಬ್ಬೊಬ್ರು ಸಾಮಾನ್ಯ ಸ್ವಲ್ಪ ನೆರಳಿನಲ್ಲಿ ನರ್ಸರಿ ಮಾಡಬೇಕು ಅಂತ ಹೇಳ್ತಾರೆ, ಆಮೇಲೆ ಒಬ್ಬೊಬ್ರು ಇಲ್ಲ ಫುಲ್ ಓಪನ್ ಕಂಡೀಷನ್ ಅಲ್ಲಿ ನರ್ಸರಿ ಮಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳಿದ್ರು ಅಂತ ಹೇಳಿದ್ರೆ ಸ್ವಲ್ಪ ನೆರಳಿದ್ರೂ ಪರವಾಗಿಲ್ಲ, ಆದ್ರೆ ಓಪನ್ ಕಂಡೀಷನ್ ಅಲ್ಲಿ ನಾವು ನರ್ಸರಿಗಳನ್ನ ಇದು ಮಾಡಿದ್ರೆ ನಮಗೆ 1.5 ವರ್ಷ ಆಗಿರುವಂತಹ ಸಸಿಗಳನ್ನ ನಾವು ನೋಡಿದ ತಕ್ಷಣ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗುರುತು ಹಿಡಿಯಕ್ಕೆ ಈಸಿ ಆಗುತ್ತೆ. ಅದೇ ನೆರಳನ್ನಾದ್ರೆ ಸ್ವಲ್ಪ ನೆರಳಿನ ಒಂದು ಇದಿರೋದ್ರಿಂದ ನರ್ಸರಿಯಲ್ಲಿ ಬಂದಂತ ಗಿಡಗಳು ಸ್ವಲ್ಪ ಉದ್ದನಾಗಿ ಕಾಣಿಸುವಂತ ಒಂದು ಸಾಧ್ಯತೆ ಇರ್ತದೆ. ಸ್ವಲ್ಪ ನೆರಳಿರೋ ತೊಂದರೆ ಅಲ್ಲ, ತುಂಬಾ ನೆರಳಿರುವಂತ ಜಾಗದಲ್ಲಿ ನಾವು ನರ್ಸರಿ ಮಾಡಬಾರ್ದು. ಆದಷ್ಟು ಓಪನ್ ಕಂಡೀಷನ್ ಅಲ್ಲಿ ನಾವು ನರ್ಸರಿ ಮಾಡೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಇತ್ತೀಚಿನ ದಿವಸಗಳಲ್ಲಿ ಏನು ಈ ಗ್ರೀನ್ ಹೌಸ್ ಅಂತ ಹೇಳಿ ಬಂದಿದೆಯೋ, ಈ ಪಾಲಿ ಹೌಸ್ ಆಗಿರ್ಬೋದು ಮತ್ತೆ ಶೇಡ್ ನೆಟ್ಟು, ಈ ಗ್ಲಾಸ್ ಹೌಸ್, ಈ ತರದನ್ನು ಕೂಡ ನರ್ಸರಿಯನ್ನ ಮಾಡಲಿಕ್ಕೆ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸೂಕ್ತ? ತೆಂಗು ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ತೆಂಗು ಮಾತ್ರ ನಾವು ಈ ತರ ಪಾಲಿ ಹೌಸ್ ಅಲ್ಲಿ ಅಥವಾ ಶೇಡ್ ಹೌಸ್ ಅಲ್ಲಿ ನರ್ಸರಿಯಲ್ಲಿ ಯಾರು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ತೆಂಗು ನರ್ಸರಿ ಮಾಡ್ತಾರೆ ಅಂತ ಹೇಳಿ ತುಂಬಾ ದೊಡ್ಡ ಏರಿಯಾದಲ್ಲೇ ಮಾಡ್ತಾರೆ. ಕನಿಷ್ಠ ಅಂತ ಹೇಳಿದ್ರೆ ಒಂದು 300-500 ಸಸಿಗಳನ್ನ ಉತ್ಪಾದನೆ ಮಾಡುವಂತ ಒಂದು ನಿಟ್ಟಿನಲ್ಲೇನೆ ಯಾರೇ ಆಗ್ಲಿ ತೆಂಗಿನ ನರ್ಸರಿ ಮಾಡೋದ್ರಿಂದ ಈ ತರ ಒಂದು ಸೌಕರ್ಯಗಳು, ನೆರಳು ಪರದೆ ಆಗ್ಬಹುದು ಅಥವಾ ಪಾಲಿ ಹೌಸ್ ಆಗ್ಬಹುದು, ಈ ತರದಲ್ಲಿ ಯಾರು ತೆಂಗಿನ ನರ್ಸರಿನ ಮಾಡೋದಿಲ್ಲ. ಇತ್ತೀಚೆಗೆ ಕೆಲವರು ಈ ಶೇಡ್ ನೆಟ್ಟಲ್ಲೂ ಕೂಡ ಮಾಡಿರೋದನ್ನ ಹೌದು ಹೌದು ನೋಡಿದ್ರೆ ಸಾಕಷ್ಟು ಜನ ಪಾಲಿಥಿನ್ ಬ್ಯಾಗ್ ಒಳಗಡೆ ನೆಟ್ಗಳನ್ನ ಹಾಕೊಂಡು ಟ್ರಾನ್ಸ್ಪೋರ್ಟ್ ಮಾಡಕ್ ಈಸಿ ಆಗ್ಲಿ ಅಂತ ಮಾಡ್ತಾರೆ. ಆದ್ರೆ ಸೂರ್ಯನ ಪ್ರಕೃತಿಯಲ್ಲಿ ವಾತಾವರಣದ ಒಂದು ಏನು ಪ್ರಕೃತಿ ದತ್ತವಾಗಿ ಏನು ನೀರು ಅಥವಾ ಗಾಳಿ ಸಿಗ್ತದೆ ಅದರಲ್ಲಿ ಬೆಳೆದಿರುವಂತ ಗಿಡಗಳು ಬಹಳ ಚೆನ್ನಾಗಿ ಹೊಂದಿಕೊಂತವೆ ನೇಚರ್ಗೆ. ಹಂಗಾಗಿ ಆದಷ್ಟು ಓಪನ್ ಆಗಿರುವಂತ ನರ್ಸರಿಯಲ್ಲಿ ಮಾಡುವಂತ ಗಿಡಗಳು ಬಹಳ ಸೂಕ್ತ ಆಗಿರ್ತವೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಗಿಡ 1.5 ವರ್ಷದೊಳಗಡೆ ಹೆಂಗ್ ಬೆಳೀತದೆ ಅನ್ನೋದನ್ನ ಕಂಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವು ಮುಂದೆ ಹೇಳ್ತಾ ಹೋಗ್ತೀವಿ ನರ್ಸರಿಯಲ್ಲಿ ಗಿಡನ ಯಾವ ತರ ಸೆಲೆಕ್ಟ್ ಮಾಡಬೇಕು, ನಾವು ಮುಂದೆ ನೆಡಕ್ ಹೋಗ್ತಿರೋಂತ ಗಿಡಕ್ಕೆ ಯಾವ ಗುಣಲಕ್ಷಣಗಳಿರ್ಬೇಕು ಅಂತ ನಾವು ಏನ್ ಹೇಳ್ತೀವಿ. ಇದು ಆದಷ್ಟು ಹೊರಗಡೆ ಭಾಗದಲ್ಲಿ ಓಪನ್ ಕಂಡೀಷನ್ ಅಲ್ಲಿ ಬೆಳೆದಂತಹ ಗಿಡಗಳಿಗೆ ಅದು ಅನ್ವಯ ಆಗ್ತದೆ. ಅದೇ ನಾವು ಅದೇ ಗಿಡಗಳನ್ನ ನೀವು ಒಂದು ಕ್ಲೋಸ್ ಕಂಡೀಷನ್ ಅಲ್ಲಿ ಅಥವಾ ಪಾಲಿ ಹೌಸ್ ಅಲ್ಲಿ ಇದರಲ್ಲಿ ಬೆಳೆದಾಗ ಆ ಲಕ್ಷಣಗಳು ತುಂಬಾ ಬೇಗ ಡೆವಲಪ್ ಆಗ್ತವೆ, ಯಾಕಂದ್ರೆ ಕಂಟ್ರೋಲ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇರೋದ್ರಿಂದ ಆತರ ಆಗ್ತವೆ. ಅಂತಲ್ಲಿ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಗಿಡಗಳನ್ನ. ಸಾಧ್ಯವಾದಷ್ಟು ನೈಸರ್ಗಿಕವಾದಂತಹ ಮಳೆ ಗಾಳಿ ಬಿಸಿಲು ಬೆಳಕಿನಲ್ಲೇ ಬೆಳೀತಕ್ಕಂಥದ್ದು ಹೆಚ್ಚು ಸೂಕ್ತ. ಯಾಕೆ ಅಂತ ಅಂದ್ರೆ ಅದನ್ನ ಜೀವನ ಪೂರ್ತಿ ನಾವು ಕೃತಕವಾಗಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಆರಂಭದಿಂದಲೂ ಕೂಡ ನೈಸರ್ಗಿಕವಾಗಿ ಬೆಳೆಸ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ತಾವು ಪ್ರಾರಂಭದಲ್ಲೇ ಹೇಳಿದ್ರಿ, ನಾವು ತೋಟಗಳಾಗಿರ್ಬಹುದು ತಾಯಿ ಮರಗಳಾಗಿರ್ಬಹುದು ಅವುಗಳನ್ನ ಮೊದಲು ಆಯ್ಕೆಯನ್ನ ಮಾಡಬೇಕಾಗುತ್ತೆ, ಬಹಳ ಜಾಗರೂಕತೆಯಿಂದ ಆಯ್ಕೆಯನ್ನ ಮಾಡಬೇಕಾಗುತ್ತೆ, ಆನಂತರ ನಾವು ನರ್ಸರಿಯ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ತೋಟ ಆಗಿರ್ಬಹುದು ಅಥವಾ ತಾಯಿ ಮರ ಆಗಿರ್ಬಹುದು ಎಂಥದ್ದನ್ನ ಹೇಗೆ ನಾವು ಆಯ್ಕೆಯನ್ನ ಮಾಡಬೇಕಾಗುತ್ತೆ? ಮೊದಲನೇದಾಗಿ ನಾವು ತೆಂಗು ಬಗ್ಗೆ ತಿಳ್ಕೊಬೇಕಿರೋದೇನು ಅಂತ ಹೇಳಿದ್ರೆ ಸಾಕಷ್ಟು ತಳಿಗಳು ಇತ್ತೀಚಿನ ದಿನಗಳಲ್ಲಿ ಬಂದಿದ್ದಾವೆ. ನಾನು ಯಾವ ತರ ನರ್ಸರಿನ ಮಾಡಬೇಕು ಅಂತ ಹೇಳ್ತೀನಿ, ಅದರಲ್ಲಿ ನಾನು ಎತ್ತರದ ತಳಿಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ಎಳ್ನೀರಿಗಾಗಿ ಸುಮಾರು ತಳಿಗಳು ಬಂದಿದ್ದಾವೆ. ಇದರಲ್ಲಿ ಲಕ್ಷಣಗಳು ಬೇರೆ ಬೇರೆ ಆಗ್ತಾ ಹೋಗ್ತವೆ, ಆಮೇಲೆ ಅದರ ಬೆಳವಣಿಗೆನೂ ಕೂಡ ಬೇರೆ ತರದಲ್ಲಿ ಇರ್ತದೆ. ಆದ್ರೆ ನಮ್ಮ ಭಾಗದಲ್ಲಿ ಈ ತೆಂಗಿನ ಬೆಳೀತಾ ಇರೋರು ಎಲ್ಲರೂ ಎತ್ತರದ ತಳಿಗಳನ್ನ ಬೆಳಿತೀವಿ. ತಿಪ್ಟು ಟಾಲ್ ಅಂತ ಆಗ್ಬೋದು ಅಂತಾನು ಹೇಳ್ತಾರೆ, ಅರಸೀಕೆರೆ ಎತ್ತರ ತಳಿ ಅಥವಾ ಅರಸೀಕೆರೆ ಟಾಲ್ ಅಂತ ಹೇಳ್ತಾರೆ. ಈ ತಳಿಗಳನ್ನ ನಾವು ಬೆಳಿಬೇಕಾದ್ರೆ ನಾವು ಯಾವ್ಯಾವ ತರ ಕ್ರಮಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಭಾಗದಲ್ಲಿ ಇತ್ತೀಚೆಗೆ ರೈತರು ಗಿಡ್ಡ ತಳಿಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಅದು ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಆದ್ರೂ ಸಹ ಎತ್ತರ ತಳಿಗಳು ನಮ್ಗೆ ಬಹಳ ಹಿಂದಿನಿಂದ ನಾವು ಬೆಳೀತಾ ಬಂದಿರುವಂತ ತಳಿಗಳು. ಹಂಗಾಗಿ ಯಾರೇ ಆಗ್ಲಿ ಗಿಡ್ಡ ತಳಿಗಳ ಬಗ್ಗೆ ತುಂಬಾ ಜ್ಞಾನ ಇರೋರು ಗಿಡ್ಡ ತಳಿಗಳ ಬಗ್ಗೆ ಇದ್ ಮಾಡ್ತಾರೆ, ಆದ್ರೆ 90% ರೈತರು ಎತ್ತರ ತಳಿಗಳನ್ನ ಬೆಳೀತಾರೆ. ಈ ಎತ್ತರ ತಳಿಗಳಲ್ಲಿ ಯಾವ ಯಾವ ಗುಣಗಳನ್ನ ನೋಡ್ಬೇಕು ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ತುಂಬಾ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ನಾವು ಯಾವ ಜಾಗದಿಂದ ಈ ಎತ್ತರದ ಬೀಜಗಳನ್ನ ತಗೊಂಡ್ಬರ್ತೀವಿ ಅಂತ. ಸಾಮಾನ್ಯವಾಗಿ ನೋಡಿ, ನಾವಿವಾಗ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಜನರು, ಈ ಎತ್ತರ ತಳಿಗಳು ಎಲ್ಲಾ ಕಡೆನೂ ಒಂದೇ ತರ ಅಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ನಾವೀಗ ಮಂಗಳೂರು ಆ ಕಡೆ ಸೈಡ್ ಹೋದ್ರೆ ವೆಸ್ಟ್ ಕೋಸ್ಟ್ ಹಾಲ್ ಅಂತ ಬರ್ತದೆ, ಅಲ್ಲಿ ಕೂಡ ಅದು ಎತ್ತರದ ತಳಿ, ಅದು ಚೆನ್ನಾಗಿದೆ. ಆ ತಳಿನೂ ನಾವು ಇಲ್ಲಿ ತಂದು ಮಾಡೋದ್ರಿಂದ ಅಂತ ಪ್ರಯೋಜನಗಳು ಅಥವಾ ಇಳುವರಿ ವ್ಯತ್ಯಾಸಗಳು ಬರಬಹುದು. ಅದಕ್ಕಾಗಿ ನಮ್ಮ ಏರಿಯಾದಲ್ಲೇ ಇರುವಂತಹ ಉತ್ಕೃಷ್ಟವಾದ ತಾಯಿ ಮರನ ನಾವು ಸೆಲೆಕ್ಟ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಸೊ ತಾಯಿ ಮರನ ಅಂತ ಹೇಳಿ, ಸರ್ ಒಂದೇ ಮರನ ಸೆಲೆಕ್ಟ್ ಮಾಡ್ತೀರಾ? ಇಲ್ಲ, ನಾವು ತಾಯಿ ಮರನ ಸೆಲೆಕ್ಟ್ ಮಾಡೋಕ್ಕಿಂತ ತಾಯಿ ಮರ ಎಲ್ಲಿ ಬೆಳೆದಿದೆ ಆ ಭಾಗ ಫುಲ್ ನಾವು ನೋಡ್ಬೇಕಾಗ್ತದೆ. ಒಂದೆರಡು ಎಕರೆನೋ ಅಥವಾ 3 ಎಕರೆಯಲ್ಲೋ ಅವರು ಗಿಡಗಳನ್ನ ನೆಟ್ಟಿದ್ರೆ, ಹಳೆಯ ಮರಗಳು ಏನಾದ್ರು ಇದ್ರೆ ತಾಯಿ ಮರಗಳನ್ನ ಅದರಲ್ಲಿ ನೋಡ್ಬೇಕಾಗ್ತದೆ. ಆ ಎಲ್ಲಾ ಗಿಡಗಳು ಮೇಲ್ನೋಟಕ್ಕೆ ಚೆನ್ನಾಗಿ ಒಂದು ಆರೋಗ್ಯಕರವಾಗಿದ್ದಾವೆ, ಒಳ್ಳೆ ಇಳುವರಿ ಬರ್ತಾ ಇದಾವೆ ಅಂತ ಗೊತ್ತಾದ ನಂತರ ಮಾತ್ರ ನಾವು ಅಂತ ತೋಟಗಳನ್ನ ತಾಯಿ ಮರ ಸೆಲೆಕ್ಟ್ ಮಾಡಕ್ಕೆ ಮತ್ತೆ ಬೀಜದ ಕಾಯಿನ ಸೆಲೆಕ್ಟ್ ಮಾಡಕ್ಕೆ ನಾವು ಬಳಸ್ಕೋಬೇಕಾಗ್ತದೆ. ಇದರಲ್ಲಿ ನಾವು ಒಂದು ತೋಟ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾವು ಮುಖ್ಯವಾಗಿ ಆ ತೋಟದಲ್ಲಿ ನಾವು ನೋಡ್ಬೇಕಾದಂತಹ ಒಂದು ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ಅದು ಸುಮಾರು ತಾಯಿ ಮರಗಳು ಒಂದು 20-25 ವರ್ಷ ಮೇಲ್ಪಟ್ಟಂತಹ ತೋಟ ಆಗಿರ್ಬೇಕು. 15 ವರ್ಷಕ್ಕೂ ಕಾಯ್ಬಿಡುತ್ತದೆ, 10 ವರ್ಷಕ್ಕೂ ಕಾಯ್ಬಿಡುತ್ತದೆ, ಚೆನ್ನಾಗೇ ಕಾಣಿಸ್ಬೋದು. ಆದ್ರೆ ಅಂತ ಇವನ್ನು ನಾವು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ತೆಂಗಿನ ಎತ್ತರ ತಳಿಗಳಲ್ಲಿ ಒಂದು ಇಳುವರಿ ನಿರ್ದಿಷ್ಟ ಅವಧಿಯ ನಂತರ ಅದು ಸ್ಟಾಟಿಕ್ ಆಗ್ತಾ ಹೋಗ್ತದೆ ಅಥವಾ ಅದು ನಿಯಂತ್ರಣಕ್ಕೆ ಬರ್ತದೆ. ಅವಾಗ ನಾವು ಹೇಳಿದ್ರೆ ಓ ಒಂದು ಮರದಲ್ಲಿ ಎಷ್ಟು ಕಾಯಿ ಬಿಡ್ತದಪ್ಪ ಅಂತ ಹೇಳಿದ್ರೆ, ಕನಿಷ್ಠ 80-100 ಕಾಯಿ ಬಿಡಲೇಬೇಕು ಅಂತ ನಾವು ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಹಾಸನ ಭಾಗ ಈ ಚಂದ್ರಾಯಪಟ್ಟಣ ಭಾಗದಲ್ಲಿ ಗಮನಿಸಿದಂಗೆ ಸುಮಾರು 100-120 ಕಾಯಿ, ಆಮೇಲೆ ತುಂಬಾ ಒಳ್ಳೆ ತೋಟಗಳಿವೆ ಅದರಲ್ಲಿ 200 ಕಾಯಿಗಳ ತನಕ ನಾವು ನೋಡಿದೀವಿ. ಆದರೆ ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಕನಿಷ್ಠ ಅದು 100 ಕಾಯಿ ಒಂದು ವರ್ಷಕ್ಕೆ ಬಿಡ್ತಾನೆ ಇರಬೇಕು. ಆತರ ಒಂದು ತಾಯಿ ಮರ ಇರುವಂತಹ ಒಂದು ತಾಕನ್ನ ನಾವು ಮೊದಲನೇದಾಗಿ ಆಯ್ಕೆ ಮಾಡ್ಕೊಬೇಕಾಗ್ತದೆ. ತದನಂತರ ಅದು 25 ತಾಯಿ ಮರಗಳು ಕನಿಷ್ಠ 25 ವರ್ಷದ ಮೇಲ್ಪಟ್ಟಿರಬೇಕು, 60 ವರ್ಷದ ಒಳಗಡೆ ಇರಬೇಕು. ತುಂಬಾ 60 ವರ್ಷದ ಮೇಲೆ ಅವರು ಬಿಡ್ತದೆ, ಒಂದು 100 ಒಂದೊಂದು ಕಡೆ ಚೆನ್ನಾಗಿ ನೋಡ್ಕೊಂಡಿರೋಲ್ಲಿ 100 ವರ್ಷದ ಮೇಲೆ ಬರ್ತದೆ. ಆದ್ರೆ 60 ವರ್ಷದ ಒಳಗಿರುವಂತಹ ತಾಕ್ ಆಗ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಇದು ನಾವು ತಾಕ್ ಬಗ್ಗೆ ಹೇಳಿದ್ದು. ಈ ತಾಕ್ ಆದ್ಮೇಲೆ ನಾವು ಆ ತಾಕಲ್ಲಿರುವ ತಾಯಿ ಮರಗಳನ್ನು ಕೂಡ ತುಂಬಾ ಜಾಗೃತೆಯಿಂದ ನೋಡಿಕೊಂಡು ಅದರಲ್ಲಿರೋ ಒಂದು ಕ್ಯಾರೆಕ್ಟರ್ಗಳನ್ನ ಅಂದ್ರೆ ಗುಣಲಕ್ಷಣಗಳನ್ನ ಗಮನಿಸಬೇಕಾಗ್ತದೆ. ಸೊ ಒಂದನೇ ಗುಣಲಕ್ಷಣ ನಾನು ಹೇಳಿದೆ, ಅದು ಕನಿಷ್ಠ 100 ಕಾಯಿಗಳನ್ನ ಪ್ರತಿ ವರ್ಷ ಬಿಡ್ತಾ ಇರಬೇಕು ಅಂತ. ಅದಷ್ಟೇ ಅಲ್ಲದೆ ಕನಿಷ್ಠ 12 ಹೊಂಬಾಳೆಗಳು ಆ ಮರದಲ್ಲಿ ಇರಬೇಕು. ನಾವು ಯಾವ ಮರದಿಂದ ಕಾಯಿನ ಸೆಲೆಕ್ಟ್ ಮಾಡ್ತೀವಿ, 12 ಹೊಂಬಾಳೆಗಳು ಇರಬೇಕು. ಸುಮಾರು 30-35 ಗರಿಗಳು ಓಪನ್ ಆಗಿರಬೇಕು ಆ ಮರದಲ್ಲಿ. ಅಷ್ಟು ಗರಿಗಳು ಓಪನ್ ಆಗಿದ್ದಾವೆ ಅಂತ ಹೇಳಿದ್ರೆ ಅದು ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಳ್ಳೆ ಉತ್ಕೃಷ್ಟವಾದಂತಹ ತಾಯಿ ಮರ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅದಾದ ನಂತರ ತಾಯಿ ಮರಗಳಲ್ಲಿ ಯಾವುದೇ ಗರಿಗಳು ಜೋತು ಬಿದ್ದಿರಬಾರ್ದು. ಅರ್ಧ ಚಂದ್ರಾಕಾರದ ಒಂದು ಗರಿಗಳ ಜೋಡಣೆ ಅಂತ ಹೇಳ್ತಾರೆ, ಅಥವಾ ಛತ್ರಿ ತರ ತಲೆ ಎತ್ತಿ ನೋಡಿದ್ರೆ ಮೇಲಕ್ಕೆ ಛತ್ರಿ ಓಪನ್ ಮಾಡಿರೋ ತರ ಕಾಣಿಸ್ತದೆ. ಆ ತರ ಒಂದು ಗುಣಲಕ್ಷಣ ಇರಬೇಕು. ಇಲ್ಲ ತುಂಬಾ ಬಿದ್ದೋಗ್ಬಿಟ್ಟಿದ್ರೆ ಗರಿಗಳು ಎಲೆಗಳು ಅದರದ್ದು ನಿರ್ವಹಣೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಎರೆಕ್ಟ್ ಆಗಿರುವಂತ ಸ್ಟಿಫ್ ಆಗಿ ನಿಂತಿರುವಂತ ಒಂದು 30-35 ಗರಿಗಳು ಇರಬೇಕಾಗ್ತದೆ. ಆಮೇಲೆ ಅದಕ್ಕೆ ಯಾವುದೇ ತರಹದ ರೋಗ ರುಜಿನಗಳು ಇರಬಾರ್ದು, ಇದನ್ನ ಗಮನಿಸಬೇಕಾಗ್ತದೆ. ಯಾಕಂದ್ರೆ ನುಸಿ ಇರಬಹುದು, ಸಾಮಾನ್ಯವಾಗಿ ದುಂಡು ಕಾಯಿಗಳಲ್ಲಿ ನುಸಿ ಕಡಿಮೆ ಇರ್ತದೆ, ಚೂಪಾಗಿರುವಂತಹ ಕಾಯಿಗಳಲ್ಲಿ ನುಸಿ ಜಾಸ್ತಿ ಇರ್ತವೆ. ಆದರೂ ಯಾವುದೇ ತರಹದ ರೋಗ ರುಜಿನಗಳು ಅದರಲ್ಲಿ ಇರಬಾರದು ಅಂತ ತಾಯಿ ಮರಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಷ್ಟ ಅಂದ್ಮೇಲೆ ನಾವು ತಾಯಿ ಮರನ ಸೆಲೆಕ್ಟ್ ಮಾಡಿದಾಯ್ತು. ತಾಯಿ ಮರಗಳ ಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯ್ತು. ಸರ್, ಈ ತರ ತಾಯಿ ಮರ ಸೆಲೆಕ್ಟ್ ಮಾಡ್ಬಿಟ್ರೆ ಅದರಲ್ಲಿರೋ ಎಲ್ಲಾ ಕಾಯಿಗಳನ್ನು ನೀವು ಬಿತ್ತನೆಗೆ ಬಳಸಬಹುದಾ ಅಂತ ಕೇಳ್ತಾರೆ. ದಯವಿಟ್ಟು ಆ ತರ ಮಾಡಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಒಂದು ತೆಂಗಿನ ಗೊನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೇಲ್ಗಡೆ ಅಂದ್ರೆ ಗೊನೆಯ ಮೇಲ್ಗಡೆ ಇರುವಂತಹ ಕಾಯಿಗಳು ಸಾಮಾನ್ಯ ಸ್ವಲ್ಪ ದಪ್ಪ ಇರ್ತವೆ. ಆಮೇಲೆ ಕೆಳಗೆ ಹೋಗ್ತಾ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಗರಿಯ ಗೊಂಚಲಿನ ಕೆಳಗಡೆ ಇರುವಂತಹ ಕಾಯಿಗಳು ಸಣ್ಣ ಆಕಾರದಲ್ಲಿರ್ತವೆ. ಅವಾಗ ನಾವು ಇಡೀ ಗೊನೆಯ ಕಾಯಿಗಳನ್ನ ಬಿತ್ತನೆ ಬೀಜವಾಗಿ ನಾವು ಉಪಯೋಗಿಸ್ಕೊಳ್ಳೋದು ತಪ್ಪು. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಗೊನೆಯಲ್ಲಿ ಮೇಲ್ಗಡೆ ಒಂದು ಕಾಯಿಗಳೇನಿರ್ತವೆ ಅವನ್ನ ಬಿಡಬೇಕು, ಕೆಳಗಡೆ ಇರುವಂತ ಒಂದು ಐದಾರು ಕಾಯಿಗಳನ್ನ ಬಿಡಬೇಕು. ಗೊನೆಯ ಮೇಲ್ಗಡೆ ಇರುವಂತ ಒಂದು ಐದಾರು ಕಾಯಿಗಳನ್ನ ಬಿಟ್ಟು ಮಧ್ಯಭಾಗದಲ್ಲಿ ಬರುವಂತ ಕಾಯಿಗಳು, ಮಧ್ಯಭಾಗದಷ್ಟೇ ಅಲ್ಲ, ಆ ಮಧ್ಯಭಾಗದಲ್ಲಿ ಬರುವಂತ ಕಾಯಿಗಳ ಸೈಜ್ ಯೂನಿಫಾರ್ಮ್ ಆಗಿರ್ಬೇಕು, ಒಂದೇ ತರದಾಗಿರ್ಬೇಕು. ಒಂದು ದಪ್ಪ ಇರೋದು, ಒಂದು ಸಣ್ಣ ಇರೋದು, ಈ ತರದನ್ನ ಬಳಸಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ಮುಂದೆ ನಾವು ಇದನ್ನ ನರ್ಸರಿಲಿ ನೆಟ್ಟಿ ಅದರಿಂದ ಗಿಡ ತಕೊಂಡಾಗ ಇಳುವರಿಯಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೆ ಒಂದು ಬಂಚಿನಲ್ಲಿ, ಒಂದು ತೆಂಗಿನ ಗೊಂಚಿನಲ್ಲಿ ಮೇಲ್ಗಡೆ ಭಾಗದ ಕಾಯಿ ಮತ್ತೆ ಕೆಳಗಡೆ ಭಾಗದ ಕಾಯಿನ ಬಿಟ್ಟು ಮಧ್ಯದಲ್ಲಿರುವಂತಹ ಕಾಯಿಗಳನ್ನ ನಾವು ಬಿತ್ತನೆ ಕಾಯಿಗಳಾಗಿ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ನಾವು ಕಾಯಿಗಳನ್ನ ಎತ್ತಾಕೋದು ಆ ತರ ಇದ್ ಮಾಡಬಾರ್ದು. ಸಾಧ್ಯವಾದಷ್ಟು ಮಟ್ಟಿಗೆ ಉಳುಮೆ ಮಾಡಿರೋಂತ ನೆಲ್ಲ ಮೇಲಾದ್ರೂ ನಾವು ಕಾಯಿಗಳನ್ನ ಬೀಳಿಸೋನು ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ. ಎಂಬ್ರಿಯೋ ಅಂತ ಏನ್ ಹೇಳ್ತೀವಿ ಅಥವಾ ಬೀಜಾಂಕುರ ಅಂತ ಹೇಳ್ತೀವಿ, ಅದಕ್ಕೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇಳಿಸ್ಬೇಕಾದ್ರೂ ಕೂಡ ನಾವು ನಿಧಾನವಾಗಿ ಜೋಪಾನವಾಗಿ ಇಳಿಸಿದ್ರೆ ಕಾಯಿಗಳ ಏನ್ ಜರ್ಮಿನೇಷನ್ ಅಂತ ಹೇಳ್ತೀವಿ ಅಥವಾ ಮೊಳಕೆ ಹೊಡೆಯುವಂತಹ ಪ್ರಕ್ರಿಯೆ ಏನಿರ್ತದೆ ಅದಕ್ಕೆ ಯಾವುದೇ ತರದ ಧಕ್ಕೆ ಬರೋದಿಲ್ಲ. ಇಷ್ಟನ್ನ ನಾವು ಒಂದು ತಾಯಿ ಮರದಲ್ಲಿ, ಆಮೇಲೆ ಒಂದು ತಾಯಿ ಮರದಿಂದ ಸೆಲೆಕ್ಟ್ ಮಾಡಿರೋ ಒಂದು ಬಂಚ್ ಅಥವಾ ಗೊನೆ ಆಗ್ಬೋದು ಅದರಲ್ಲಿ, ಆಮೇಲೆ ಅಲ್ಲಿರುವಂತಹ ಕಾಯಿಗಳ ಬಗ್ಗೆ ನಾವು ಗಮನ ಹರಿಸಬೇಕಾದಂತಹ ಒಂದು ವಿಚಾರ. ಹೀಗೆ ಸಂಗ್ರಹವನ್ನ ಮಾಡಿದ ನಂತರ ಬಿತ್ತನೆ ಬೀಜವನ್ನ ಆನಂತರ ನಾವು ನರ್ಸರಿಗೆ ತಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಹಂತದಲ್ಲಿ ಏನ್ ಮಾಡಬೇಕಾಗುತ್ತೆ? ಇನ್ನೊಂದು, ನಾವು ಈ ಕಾಯಿಗಳನ್ನ ಇಳಿಸಿದಾಗ ಕೂಡ ನಾವು ಅದನ್ನ ಬಿತ್ತನೆ ಬೀಜಕ್ಕಾಗಿ ಮಾಡ್ತಾ ಇರಬೇಕಾದ್ರೆ ನಾವು ಅಕ್ಟೋಬರ್ ಒಳಗಡೆ, ಆ ವರ್ಷದ ಬೆಳೆದಿರುವಂತಹ ಗೊನೆಗಳಲ್ಲಿ ಅಕ್ಟೋಬರ್ ಒಳಗಡೆ ನಾವು ಈ ಕಾಯಿನ ಸೆಲೆಕ್ಟ್ ಮಾಡ್ಕೊಬೇಕಾಗ್ತದೆ. ಅದರಿಂದ ನಂತರದಾದ್ರೆ ಏನಾದ್ರು ನೀರು ಜಾಸ್ತಿ ಇದ್ರೆ ಮತ್ತೆ ಮೊಳಕೆ ಒಳಿಯುವಂತ ಒಂದು ಕಾರ್ಯಕ್ಕೆ ಧಕ್ಕೆ ಆಗ್ಬಹುದು. ಅಕ್ಟೋಬರ್ ಒಳಗಡೆ ನಾವು ಬಿತ್ತನೆ ಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡಿ ಒಂದು ಕಡೆ ಇಟ್ಕೊಬೇಕು ನೆರಳಿರುವಂತ ಜಾಗದಲ್ಲಿ. ಪ್ರತಿ ವರ್ಷವೂ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಮಳೆ ಬರುವಂತ ಕಾಲದಲ್ಲಿ ಜೂನ್ ಜುಲೈ ಕಾಲದಲ್ಲಿ ನಾವು ಬಿತ್ತನೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 3-4 ತಿಂಗಳ ಕಾಲದಲ್ಲಿ ಏನಿರ್ತದೆ, ಒಳಗಡೆ ಇರುವಂತಹ ನೀರಿನ ಅಂಶ ಏನಾದ್ರು ಸ್ವಲ್ಪ ಜಾಸ್ತಿ ಇದ್ರು ಕೂಡ ಕಡಿಮೆ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ನೀರು ಇಲ್ದಿರೋಂತಹ ಕಾಯಿಗಳನ್ನ ನಾವು ತಗೊಳ್ಳಬಾರ್ದು. ನೀರಿರಬೇಕು. ಎಷ್ಟು ಪ್ರಮಾಣದಲ್ಲಿ ಇರಬೇಕು? ಒಂದು ಅರ್ಧದಷ್ಟು ಆದ್ರೂ ನೀರಿರಬೇಕು. ನೀರು ಜಾಸ್ತಿ ಇದ್ದ ಮಟ್ಟದಲ್ಲಿ ನಾವು ಅಂತ ಕಾಯಿಗಳನ್ನ ಬಳಸ್ಕೊಳ್ಳೋದು ಸೂಕ್ತ ಅಲ್ಲ, ಅದು ಕೊಳೆಯುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ಅರ್ಧ ನೀರು ಇರುವಂತ ಕಾಯಿಗಳನ್ನ ನಾವು ಇಟ್ಕೊಂಡು ಅಕ್ಟೋಬರ್ ಒಳಗಡೆ ಅದನ್ನ ಗಿಡಗಳಿಂದ ಇಳಿಸಿ ನಾವು ಮುಂದಿನ ಬಿತ್ತನೆಗೆ ತಯಾರು ಮಾಡಿಕೊಂಡು ಇಟ್ಕೋಬೇಕು. ಈಗ ಅಕ್ಟೋಬರ್ ಒಳಗೆ ನಾವು ಬೀಜ ಸಂಗ್ರಹವನ್ನು ಮಾಡಿದ್ರೆ ಇಲ್ಲಿಯವರೆಗೆ ಅದನ್ನ ಇಡಬೇಕಾಗತ್ತ? ಆಕ್ಚುಲಿ ನಾವು ಹೇಳೋದೇನು ಅಂತ ಹೇಳಿದ್ರೆ, ಜಾನ್ವರಿ ಫೆಬ್ರವರಿ ಒಳಗಡೆ ನಾವು ನರ್ಸರಿನ ತಯಾರು ಮಾಡಿಬಿಟ್ಟು ನೆಟ್ಟು ಬಿಡಬೇಕು. ನಮಗೆ ಒಂದು 3-4 ತಿಂಗಳ ತನಕನು ಸಾಮಾನ್ಯವಾಗಿ ಅಂದ್ರೆ ಎಲ್ಲ ಬಿತ್ತನೆ ಯಾವ ತರ ಮಾಡಬೇಕು ಅಂತ ಗೊತ್ತಿರೋ ಜಾಗದಲ್ಲಿ ತುಂಬಾ ಕೇರ್ ತಗೊಂಡು ಮಾಡಿದ್ರೆ 4 ತಿಂಗಳೊಳಗಡೆ ಅದು ಮೊಳಕೆಯನ್ನು ಹೊಡಿತದೆ. ಬಟ್ ಸಾಮಾನ್ಯವಾಗಿ ರೈತರು ಇದು ಮಾಡ್ಬೇಕಾದ್ರೆ ನೆಡಬೇಕಾದ್ರೆ ಸ್ವಲ್ಪ ಅವ್ರಿಗೆ ಗೊತ್ತಾಗೋದಿಲ್ಲ. ಅಂತ ಸಮಯದಲ್ಲಿ ಒಂದು 5-6 ತಿಂಗಳ ತನಕ ಮೊಳಕೆ ಹೊಡೆಯಕ್ಕೆ ತಗೊಳ್ತದೆ. ಆಮೇಲೆ 6 ತಿಂಗಳ ಒಳಗಡೆ ಎಲ್ಲ ನಾವು ನೆಟ್ಟಿರುವ ಕಾಯಿಗಳು ಮೊಳಕೆ ಹೊಡೆದು ಬಿಡಬೇಕು. 6 ತಿಂಗಳ ನಂತರ ಮೊಳಕೆ ಹೊಡೆಯುವಂತಹ ಕಾಯಿಗಳೇನಿರ್ತದೆ ಅವನ್ನ ಕಿತ್ತಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಉಳಿಸ್ಕೊಂಡು ಅದನ್ನ ನಾವು ಮುಂದಿನ ಗಿಡಗಳಾಗಿ ನಾವು ನಾಟಿ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದರ ವಿಗರ್ ಅಂತ ಏನ್ ಹೇಳ್ತೀವಿ ಅತ್ರ ಅದು ಬೆಳೆಯ ಒಂದು ನೇಚರ್ ಏನಿರ್ತದೆ ಅದು ತುಂಬಾ ತಡ ಆಗ್ತಾ ಹೋಗ್ತದೆ. ಹಂಗಾಗಿ ನಿಮ್ಗೆ 7 ವರ್ಷಕ್ಕೆ 10 ವರ್ಷಕ್ಕೆ ನಮ್ಗೆ ಇಳುವರಿ ಬರ್ಬೇಕಾಗಿರೋದು ಇನ್ನು ಜಾಸ್ತಿ ಇದಾಗ್ತಾ ಹೋಗ್ತದೆ, ಗಿಡ ಚುರುಕಾಗಿಲ್ಲ ಅಂತ ನಾವು ಹೇಳ್ಬಹುದು. ಅದಕ್ಕೆ 6 ತಿಂಗಳೊಳಗಡೆ ಎಲ್ಲಾ ಮೊಳಕೆ ಹೊಡೆದು ಮುಗಿದು ಬಿಡ್ಬೇಕು, ಅದು ಒಂದು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಸೆಲೆಕ್ಟ್ ಮಾಡಿರೋ ಕಾಯಿಗಳೇನಿರ್ತದೆ ಅದನ್ನ ಕೂಡ ನಾವು ನೆಟ್ಕೊಂಡು, ಸಾಮಾನ್ಯವಾಗಿ ರೈತರು ಅವ್ರಿಗೆ ಇಷ್ಟ ಬಂದಿರೋಷ್ಟು ಜಾಗದಲ್ಲಿ ಬೆಡ್ಗಳನ್ನ ಮಾಡ್ತಾರೆ. ಹಂಗ್ ಮಾಡಿದಾಗ ಅವ್ರಿಗೆ ಶೇಕಡ ಎಷ್ಟು ಮೊಳಕೆ ಹಿಡಿತದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ, 100 ಕಾಯಿಗಳನ್ನ ಒಂದು ಬೆಡ್ಡಲ್ಲಿ ಅಥವಾ ಒಂದು ಪಾತಿಯಲ್ಲಿ ನಾವು ನೆಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, 6 ತಿಂಗಳೊಳಗಡೆ ನಾವು ಅಥವಾ 5-6 ತಿಂಗಳಲ್ಲಿ ನಾವು ನೋಡಿದಾಗ ಎಷ್ಟು ಮೊಳಕೆ ಹೊಡೆದಿದ್ದೇವೆ ಗಿಡಗಳು ಅನ್ನೋದು ನಮ್ಗೆ ಗೊತ್ತಾಗ್ತದೆ.

ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬಿಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಗಾನಯಾನ. 7:45 ಕನ್ನಡದಲ್ಲಿ ಭಾಷಣ. 9:00 ಯುವವಾಣಿಯಲ್ಲಿ ಪಾರಿಜಾತ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ನಂತರ ಸ್ವರ್ಣದಾಸ್ ಅವರಿಂದ ಉದ್ಯೋಗ ವಾರ್ತೆ ಆಲಿಸಬಹುದು. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ. ಜೆ ಪ್ರೇಮಾನಂದ್ ಅಂಕೋಲಾ ಅವರಿಂದ.